ವಿದ್ಯಾಭ್ಯಾಸ ಮಾಡಿದ್ರ? ವಿದ್ಯಾಭ್ಯಾಸ ಮಾಡಿ ಸರ್, ಪಿ ಯು ಸಿ ಡಿಗ್ರಿ ಕಂಪ್ಲೀಟ್ ಆಗಲಿಲ್ಲ, ಪಿ ಯು ಸಿವರೆಗೂ ಓದಿದ್ವಿ, ಮತ್ತೆ ಒಂದು ಆರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿದ್ವಿ, ಮತ್ತೆ ಒಂದು ಡೈರಿ ಡಿಪ್ಲೊಮಾ ಕೂಡ ಮಾಡ್ಕೊಂಡಿದ್ವಿ. ಕೃಷಿನೇ ಚೆನ್ನಾಗನ್ಸುತ್ತಾ ವಿದ್ಯಾಭ್ಯಾಸ ಮಾಡಿ ಯಾವುದಾದ್ರು ಒಂದು ಕೆಲಸಕ್ಕೆ ಹೋದ್ರೆ ಚೆನ್ನಾಗನ್ಸುತ್ತಾ? ಸರ್, ನಾವೀಗ ನೌಕರಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ, ನೌಕರಿ ಸಿಕ್ಲೇ ಇಲ್ಲ. ನೌಕರಿ ಸಿಗದಿದ್ರೆ ನಾವು ಹಂಗೆ ನಮ್ಮ ಕೃಷಿ ಪದ್ಧತಿ ಏನು ಮಾಡ್ಕೊಂಡು ಬಂದಿದ್ವಿ ಅದನ್ನೇ ಮುಂದುವರ್ಸ್ಬೇಕು ಅಂತ ನಾವು ಬಂದಿದ್ದೀವಿ ಸರ್. ನಮ್ಮ ಕೃಷಿ ಬದುಕನ್ನೇ ನಮ್ಮ ಅಪ್ಪಾರ್ ಮಾಡ್ಕೊಂಬಂದದ್ದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಈಗ ಈ ಕೃಷಿ ಬದುಕಿಗೆ ಬಂದಿದ್ರ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಕೃಷಿ ಬದುಕು ಸಕಾಲಕ್ಕೆ ಮಳೆ ಬಿದ್ದು ನಮಗೆ ಬೆಳೆ ಸಕಾಲಕ್ಕೆ ಬಂದು ನಮಗೆ ಮಾರ್ಕೆಟಿಂಗ್ ಬೆಲೆಗಳು ಸರಿಯಾಗಿ ದರ ಸಿಕ್ಕಿದರೆ ನಮಗೆ ಲಾಭದಾಯಕ ಸರ್. ಕೃಷಿ ಯಾವತ್ತೂ ಲಾಭದಾಯಕ ಅಲ್ಲ, ಅದು ಲಾಸೆ. ಆದರೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಾವು ಕೃಷಿ ಮಾಡ್ಕೊಂಡೇ ಬಂದಿದ್ದೀವಿ, ಅದನ್ನು ಬಿಡಂಗಿಲ್ಲ ಸರ್. ಈಗ ಅನ್ನ ಬೆಳೀತಕ್ಕಂಥ ರೈತ ಇವತ್ತು ದುಸ್ಥಿತಿಗೈದನೆ ಅಂತ ಯಾರೂ ಕೈ ಕಟ್ಟಿ ಕುತ್ಕೊಳ್ಳೋದಿಲ್ಲ, ಲಾಸ್ ಆದರೂ ಕೂಡ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ ನಾವು. ಹಾಗಿದ್ರೆ ಜಮೀನು ಎಷ್ಟು ಎಕರೆ ಇದೆ ನಿಮ್ಮದು? ನಮ್ಮದು ಜಮೀನು ಒಂದು 7 ಎಕರೆ ಇದೆ ಸರ್. ನೀರಾವರಿನ ಕುಸ್ಕಿ ಪ್ರದೇಶ? ನೀರಾವರಿ ಒಂದು 3 ಎಕರೆ ಇದೆ, ಕುಸ್ಕಿ ಜಮೀನು ಒಂದು 4 ಎಕರೆ ಇದೆ. ಈಗ ಕುಸ್ಕಿ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತೀರಾ? ನೀರಾವರಿ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತೀರಾ? ಕುಸ್ಕಿನಲ್ಲಿ ನಾವು ಮೆಕ್ಕೆಜೋಳ, ಮತ್ತು ಸಕಾಲಕ್ಕೆ ಮಳೆ ಯಾವ್ಯಾವ ರಾಗಿ, ಜೋಳ, ಸಜ್ಜೆ, ಸಾವೆ ಇಂಥ ಬೆಳೆಗಳನ್ನು ಮಳೆ ಬೀಳುವಂಥ ಪ್ರದೇಶದಾಗೆ ಬೆಳಿತೀವಿ. ನೀರಾವರಿ ಇದರೊಳಗೆ ಟೊಮೊಟೊ ಬೆಳಿತೀವಿ, ಮತ್ತು ಬದನೆಕಾಯಿ ಬೆಳಿತೀವಿ, ಮತ್ತು ತೆಂಗು ಇದೆ, ತೆಂಗಿನ ಮಧ್ಯೆ ನಾವು ಬೆಳೀತಾ ಇದ್ದೀವಿ ಸರ್. ಈಗ ಕುಸ್ಕಿ ಜಮೀನಲ್ಲೆಲ್ಲ ಈ ಥರ ಬೆಳೆಗಳು ಬೆಳಿತೀವಿ, ಮೆಕ್ಕೆಜೋಳ, ಸಾವೆ ಇಂಥವನ್ನೆಲ್ಲ, ಅಂದರೆ ಇದು ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ ಸರ್? ಈಗ ಮಳೆ ಸಕಾಲಕ್ಕೆ ಬಂದರೆ ಖಂಡಿತವಾಗಿ ಒಳ್ಳೆ ಇಳುವರಿ ಬರುತ್ತೆ ಸರ್. ಈಗ ಈ ವರ್ಷದ ಮಳೆಗಾಲ ನೋಡಿದರೆ ಯಥೇಚ್ಛವಾದಂಥ ಮಳೆ ಸುರಿದು ರೈತರಿಗೆ ರಾಗಿ ಕೈ ಸಿಗ್ತಾ ಇಲ್ಲ, ಎಲ್ಲ ನೆಲಪಾಲು ಭೂಮಿ ಪಾಲು ಅನಾವೃಷ್ಟಿ ಆಗಿಬಿಟ್ಟಿತ್ತು ಈ ಸರಿ. ಹಂಗಾಗಿ ರೈತರಿಗೆ ಒಂದು ಸ್ವಲ್ಪ ಆ ದಿಸೆ ಒಳಗೆ ಲಾಸೇ ಆಗಿರೋದು, ಯಾರಿಗೂ ಉತ್ತಮವಾದಂಥ ಇದು ಆಗಿಲ್ಲ. ಕೆಲವರಿಗೆ ಮಾತ್ರ ಅನುಕೂಲ ಆಗಿದ್ದರೆ ಇನ್ನೂ ಭಾಳಷ್ಟು 90% ರೈತರಿಗೆ ನಷ್ಟನೇ ಆಗಿದೆ. ಈಗ ನಿಮ್ಮ ಹೊಸದುರ್ಗ ಹೊಳಲ್ಕೆರೆ ಎಲ್ಲ ಸಾಕಷ್ಟು ಜನ ಸಿರಿಧಾನ್ಯಗಳು ಬೆಳೀತಾರೆ, ನೀವೇನು ಈ ಸಿರಿಧಾನ್ಯಗಳು ಬೆಳೆಯೋ ಕಡೆ ಆಸಕ್ತಿ ತೋರಿಸ್ತಿಲ್ಲ ಸರ್? ನಾವು ಸಿರಿಧಾನ್ಯ ಬೆಳಿತೀವಿ, ಸಿರಿಧಾನ್ಯ ಸಾಮೆ ಚೆನ್ನಾಗಿ ಬೆಳಿತೀವಿ, ಸಜ್ಜೆ ಬೆಳಿತೀವಿ, ಈ ಸಿರಿಧಾನ್ಯಗಳು ಬೆಳಿತೀವಿ. ಈಗ ಈಗ ಇತ್ತೀಚೆಗೆ ಸರ್ಕಾರ ಎಲ್ಲ ಸಿರಿಧಾನ್ಯಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ, ಮತ್ತು ಆ ಪೌಷ್ಟಿಕಾಂಶ ಹೆಚ್ಚು ಇರೋದ್ರಿಂದ ಸಿರಿಧಾನ್ಯ ಬೆಳೀರಿ ಅಂತೇಳಿ ಸರ್ಕಾರ ಮತ್ತು ರೇಡಿಯೋಗಳ ಮೂಲಕ ಕಾರ್ಯಕ್ರಮ ಕೇಳಿದಾಗ ನಮಗೆ ಆಸಕ್ತಿ ಬಂದು, ಮತ್ತು ನಮ್ಮ ಹಿಂದಿನ ತಲೆಮಾರಿನ ಜನೆಲ್ಲ ಸಿರಿಧಾನ್ಯದ ಫುಡ್ ಅಂತ ತಿಂದಂಥವ್ರು ಭಾಳಷ್ಟು ಆಯುಷ್ ಪಡ್ಕೊಂಡು ಬದುಕಿದ್ರು, ಆ ಕಾರಣಕ್ಕಾಗಿ ನಾವು ಸಿರಿಧಾನ್ಯನ ಇವತ್ತಿನ ಮಾರ್ಕೆಟಿಗೆ ಬೆಳೀತಾ ಇದ್ದೀವಿ ಸರ್. ಬೆಳೆಯೋದೊಂದನೇ ಅಲ್ಲದಲ್ಲೇ ಬಳಸ್ತಾ ಇದ್ರ ಸಿರಿಧಾನ್ಯಗಳನ್ನ ಸರ್? ಸಿರಿಧಾನ್ಯ ಬೆಳೆಯೋದಷ್ಟೇ ಅಲ್ಲ, ಬೆಳೆಯೋದ್ರ ಜೊತೆಗೆ ಅದನ್ನು ಬಳಕೆ ಮಾಡ್ತಾ ಇದ್ದೀವಿ. ಈಗ ಸಿರಿಧಾನ್ಯ ಬೆಳೆಯೋಕ್ಕೆ ನಾವೇನು ಹೆಚ್ಚು ಸೀಮೆ ಗೊಬ್ಬರ ಆ ಥರದ್ದೇನು ಹಾಕಲ್ಲ, ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಸಹ ಕೂಡ ಸಿರಿಧಾನ್ಯ ಭಾಳ ಉತ್ತಮವಾಗಿ ಬರುತ್ತೆ. ಹಾಗಾಗಿ ಸಿರಿಧಾನ್ಯ ಬೆಳಿತೀವಿ ಸರ್. ನಾವು ಏನೇನು ಸಿರಿಧಾನ್ಯಗಳು ಕುಟುಂಬದಲ್ಲಿ ಉಪಯೋಗಿಸಿ ಊಟ ಮಾಡ್ತೀರ ಸರ್? ನಾವು ಸಾವೆ ಕುಸಿಬಿಟ್ಟು ಸಾವೆಕ್ಕೆ ಅನ್ನ ಭಾಳ ಅದ್ಭುತವಾಗಿ, ಅದಕ್ಕೊಳ್ಳೆ ನಮ್ಮ ಹಿಂದಿನ ಮೌವರೆಲ್ಲ ಮಾಡ್ತಿದ್ರು, ಒಳ್ಳೆ ಹುಳಿ ಸಾರು ಮಾಡಿ ಸಾವಕ್ಕೆ ಅನ್ನ ಮಾಡಿದರೆ ಅದಕ್ಕೆ ಮೊಸರು ಬಿಟ್ಕಂದ್ರೆ ಭಾಳ ಅದ್ಭುತವಾದ ಸವಿ ಊಟ ಸರ್ ಅದು. ಅದನ್ನು ತಿಂದಂಥದ್ದು ಇತ್ತೀಚಿನ ನಮ್ಮ ಯುವ ಪೀಳಿಗೆಗೆ ಅದು ಸಿಗ್ತಾನೆ ಇಲ್ಲ, ಅದು ಪರಿಚಯ ಆಗ್ಬೇಕು ಸರ್. ಯಾಕೆಂದ್ರೆ ಅದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇದೆ, ಹಾಗಾಗಿ ಹೆಚ್ಚು ಆಯಸ್ಸನ್ನು ವೃದ್ಧಿಸ್ಕೊಳ್ಳೋದ್ರ ಜೊತೆಗೆ ಭಾಳ ಆರೋಗ್ಯಕರವಾದಂಥ ಫುಡ್ ಸರ್ ಅದು, ಆಹಾರ ಆಗಿರೋದ್ರಿಂದ ಸಾಮೆ ನಾವು ಹೆಚ್ಚು ಬಳಸ್ತೀವಿ ಸರ್. ಈಗ ಇತ್ತೀಚೆಗೆಲ್ಲ ಸಾಕಷ್ಟು ಜನ ರೈತರು ಈ ಸಿರಿಧಾನ್ಯಗಳು ಬಳಸ್ತಾ ಇಲ್ಲ, ಸಾಕಷ್ಟು ಈ ರಾಸಾಯನಿಕ ಗೊಬ್ಬರದಂಥ ಬೆಳೆದಂಥ ಬೆಳೆಗಳನ್ನ ಉಪಯೋಗಿಸಿ ಉತ್ಪನ್ನಗಳನ್ನ ತರಕಾರಿ ದವಸ ಧಾನ್ಯಗಳನ್ನ ಉಪಯೋಗಿಸಿ ಸಾಕಷ್ಟು ರೋಗಗಳಿಗೆ ತುತ್ತಾಗ್ತಿದ್ದಾರೆ, ಅಂಥ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ನೋಡಿ ಸರ್, ಇವತ್ತು ತಾಯಿ ಎದೆ ಹಾಲು ಮಗುವಿಗೆ ಭಾಳ ಪವಿತ್ರವಾಗಿ ಅಂತ ಏನು ಅಂದ್ಕೊಂಡಿದ್ದೀವಿ, ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ತಾಯಿ ಎದೆ ಹಾಲಿನಲ್ಲೂ ಕೂಡ ಇವತ್ತು DDT ಅಂಶ ಬಂದು ಕೂತಿದೆ ಅನ್ನೋದಾದರೆ, ಇವತ್ತು ನಾವು ತಿಂತಕ್ಕಂಥ ಆಹಾರ ಪದ್ಧತಿ ಏನೈತೆ ಅದರಲ್ಲಿ ಎಲ್ಲವೂ ಕೂಡ ಸೀಮೆ ಗೊಬ್ಬರದಿಂದ ಬೆಳೆದಿರೋ ಅಂಥದ್ದು, ಮತ್ತು ಔಷಧಿ ಹೊಡೆದಿರೋ ಅಂಥದ್ದು ಎಲ್ಲವನ್ನು ತಿಂದು ನಮ್ಮ ಆರೋಗ್ಯದ ಸ್ಥಿತಿಗಳು ನಮ್ಮ ಮುಂದಿನ ಪೀಳಿಗೆನೂ ಕೂಡ ರೋಗಿಷ್ಟ ಪೀಳಿಗೆ ಆಗಿ ಬೆಳವಣಿಗೆ ಆಗಲಿಕ್ಕೆ ನಮಗೆ ನಾವೇ ಮಾಡ್ಕೊಂಡಿರೋ ಅಂಥ ಒಂದು ನಿರ್ಮಾಣ ಆಗಿರೋದ್ರಿಂದ ನಾವು ಹೆಚ್ಚು ಕೊಟ್ಟಿಗೆ ಗೊಬ್ಬರವನ್ನು ಬೆಳೆಸಿ ಸಾವಯವ ಕೃಷಿ ಮಾಡುವ ಮೂಲಕ ಅದರ ಬಂದಂಥ ಆಹಾರಗಳನ್ನು ನಾವು ಹೆಚ್ಚು ತಿನ್ನೋದ್ರಿಂದ ನಮ್ಮ ಆರೋಗ್ಯನ ವೃದ್ಧಿಸ್ಕೋಬೋದು, ದೇಶದ ಆರೋಗ್ಯನೂ ಕೂಡ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಪೌಷ್ಟಿಕವಾಗಿ ಇವತ್ತು ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ನಮ್ಮ ದೇಶದ ಬಹುಸಂಖ್ಯಾತರು ನಾವು ತಿಂತಕ್ಕಂಥ ಆಹಾರದಿಂದ ಅಪೌಷ್ಟಿಕತೆಯಿಂದ ಬಳಲಿ. ಇವತ್ತು ತಾಯಿಯ ಮರಣ, ಶಿಶು ಮರಣ ಅಂತಕ್ಕಂಥದ್ದು ಯಥೇಚ್ಛವಾಗಿ ತಾಂಡವಾಡ್ತಿರೋ ಈ ದಿಸೆ ಒಳಗೆ ನಾವು ಪೌಷ್ಟಿಕ ಆಹಾರವಾಗಿರ್ತಕ್ಕಂಥ ಸಿರಿಧಾನ್ಯಗಳನ್ನು ಸಾವಯವ ಕೃಷಿನಲ್ಲಿ ಮಾಡಿರ್ತಕ್ಕಂಥ ಸಿರಿಧಾನ್ಯಗಳನ್ನು ತಿನ್ನುವ ಮೂಲಕ ಆ ಪೌಷ್ಟಿಕತೆ ಅಂತಕ್ಕಂಥದ್ದನ್ನು ಹೋಗಲಾಡಿಸ್ಬೇಕು. ತಾಯಿ ಮರಣ ಶಿಶು ಮರಣವನ್ನು ತಡೆಗಟ್ಟಲಿಕ್ಕೆ ಹೆಚ್ಚು ಸಹಕಾರಿ ಅಂದರೆ ಸಿರಿಧಾನ್ಯಗಳನ್ನು ನಾವು ಬಳಕೆ ಮಾಡಬೇಕು ಸರ್. ನೀರಾವರಿಯಲ್ಲಿ ತೆಂಗು ಟೊಮೊಟ ಬದನೆ ಇವನ್ನೆಲ್ಲ ಬೆಳೆಗಳು ಬೆಳಿತೀವಿ ಅಂತ ಅಂದರೆ ಈ ತೆಂಗಾಕಿ ಎಷ್ಟು ವರ್ಷ ಆಯಿತು ಸರ್? ತೆಂಗಾಕಿನ ಒಂದು 25 ವರ್ಷ ಆಯ್ತು ಸರ್. ತೆಂಗಿನಲ್ಲಿ ನಮಗೆ ನೀರಾವರಿ ಆಗಿರೋದ್ರಿಂದ ಒಳ್ಳೆ ಕಾಯಿ ಸಿಗುತ್ತೆ. ಅದು ಇನ್ ಟೈಮ್ ಸೀಜನ್ ಸಿಕ್ಕಿದರೆ ಒಂದು ಕಾಯಿಗೆ 20 ರೂಪಾಯಿವರೆಗೂ ಹೋಗುತ್ತೆ, ಸಿಗ್ತಿಲ್ಲ ಅಂದರೆ 12ಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಅದು ಯಾವ ಮಾರ್ಕೆಟಿಂಗ್ ಹೆಂಗೈತೆ ಅಂತೇಳಿ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಸರ್. ನಾವು ಒಟ್ಟು ಆ ತೆಂಗನ್ನು ನಾವು ನಿರಂತರವಾಗಿ ಬೆಳೆದು ಅದನ್ನು ಉತ್ಪಾದನೆ ಮಾಡಿ ಮಾರಾಟನೂ ಕೂಡ ಮಾಡ್ತೀವಿ, ಕೊಬ್ಬರಿನೂ ಮಾಡ್ತೀವಿ, ಕಾಯಿನೂ ಮಾರ್ತೀವಿ, ಎರಡೂ ಮಾಡ್ತೀವಿ. ತೆಂಗು ಎಷ್ಟಿದ್ದಾವೆ ನಿಮ್ಮವು ಸರ್? ನಮ್ಮ ತೆಂಗು ಒಂದು 60-70 ಗಿಡ ಇದೆ ಸರ್ ತೆಂಗು. ಅಂದರೆ ನಿಮ್ಮ ತಂದೆ ನಾಟಿ ಮಾಡಿದ್ದ, ನೀವು ವಯಸ್ಸಿಗೆ ಬಂದ್ಮೇಲೆ ನಾಟಿ ಮಾಡಿದ್ದ? ತಂದೆರು ಭೂಮಿ ಅಷ್ಟೇ ಉಳಿಸ್ಕೊಂಡಿದ್ರು, ನಾವು ಬಂದಮೇಲೆ ಒಂದು ಸ್ವಲ್ಪ ಏನಾದರೂ ಆಧುನಿಕವಾಗಿ ನಮ್ಮ ಏನು ಜೀವನಾಂಶಕ್ಕೆ ಏನಾದರೂ ಬೇಕೇ ಬೇಕು, ಆರ್ಥಿಕ ಸೌಲಭ್ಯ ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಒಂದು ಸ್ವಲ್ಪ ಶ್ರಮ ಹಾಕಿ ಬೋರ್ ಹಾಕ್ಸಿ ಒಂದು ಸ್ವಲ್ಪ ತೋಟ ನಾವೇ ಬಂದ್ಮೇಲೆ ಮಾಡಿದ್ವಿ ಸರ್. ಬರೀ ತೆಂಗೊಂದು ಹಾಕಿದ್ರೆ ಈ ಅಡಿಕೆ ಹಾಕ್ಬೇಕಂತೇನು ಆಸಕ್ತಿ ಬರಲಿಲ್ಲ ಸರ್? ಅಡಿಕೆ ಹಾಕ್ಲಿಕ್ಕೆ ಏನಾಗಿದೆ ಅಂದರೆ ಸಕಾಲಕ್ಕೆ ನಮಗೆ ಮಳೆ ಬೀಳ್ತಾ ಇಲ್ಲ, ಆಮೇಲೆ ನೀರು ಬೋರ್ ಹಾಕಿದ್ರು ಕೂಡ ಇಲ್ಲಿ ನಮಗೆ ನೀರು ಸರಿಯಾಗಿ ಸಬ್ಸೆಂಟ ಸಿಗ್ತಾ ಇಲ್ಲ. ತೆಂಗಾದರೂ ಒಂದು ಸ್ವಲ್ಪ ಕಡಿಮೆ ನೀರಿನಾಗಾದರೂ ಮಳೆ ಬರೋದ್ರಿಂದ ನಾವು ಬಿಡೋ ನೀರಿಗೂ ಅದಕ್ಕೂ ಕೂಡ್ಕೊಳ್ಳುತ್ತೆ, ಮ್ಯಾನೇಜ್ ಆಗುತ್ತೆ. ಆ ಕಾರಣಕ್ಕಾಗಿ ದಾಳಿಂಬೆ ಆಗಲಿ ಅಡಿಕೆ ಆಗಲಿ ಮತ್ತು ಬಾಳೆ ಆಗಲಿ ಹಾಕ್ಲಿಕ್ಕೆ ಅವಕ್ಕೆ ಹೆಚ್ಚು ನೀರಿನ ಸೌಲಭ್ಯ ಇಲ್ಲದ ಕಾರಣಕ್ಕಾಗಿ ನಾವು ಹಾಕಿಲ್ಲ ಸರ್. ತೆಂಗು ಕಾಯಿನ ಮಾರಾಟ ಮಾಡ್ತೀವಿ, ಕೊಬ್ಬರಿ ಮಾರಾಟ ಮಾಡ್ತೀವಿ ಅಂತ ಅಂದರೆ ಯಾವುದು ಲಾಭದಾಯಕ ಅನಿಸುತ್ತೆ ಸರ್? ನಮಗೆ ಕೊಬ್ಬರಿ ಅದರಲ್ಲಿಂದ ಲಾಭ ತಗೋಬೇಕು ಅಂದರೆ ಭಾಳ ದಿವಸ ಇಟ್ಕೋಬೇಕು ಸರ್. ನಮಗೆ ತಾತ್ಕಾಲಿಕ ಹಣದ ಸಮಸ್ಯೆ, ಆರ್ಥಿಕ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಬೇಗ ಕಾಯಿ ಮಾರಿ ನಮ್ಮ ಸಮಸ್ಯೆಗಳನ್ನು ತೀರಿಸ್ಕೊಂತೀವಿ ಸರ್. ಹಂಗಾಗಿ ಎರಡೂ ಅನುಕೂಲ ಇದೆ, ನಮ್ಮ ಸಮಯ ಹೆಂಗೆ ಬರುತ್ತೆ ಹಂಗೆ ನೋಡ್ಕೊಂಡು ಮಾಡ್ತೀವಿ ಸರ್. ಈಗ ಕಾಯಿ ಮಾರಾಟ ಮಾಡಿದ್ರೆ ನಾವು 1,000ಕ್ಕಿಷ್ಟು ಅವ್ರಿಗೆ ಕಮಿಷನ್ ಕೊಡಬೇಕು, ಇಷ್ಟು ಕಾಯಿ ಅಂತ ಕೊಡಬೇಕಾಗುತ್ತೆ. ದೊಡ್ಡದಕ್ಕೆ ಮಾತ್ರ ಒಳ್ಳೆ ರೇಟ್ ಕೊಡ್ತಾರೆ, ಚಿಕ್ಕಕ್ಕೆಲ್ಲ ಕಡಿಮೆ ರೇಟ್ ಕೊಡ್ತಾರೆ. ನಾವು ಕೊಬ್ಬರಿ ಮಾಡಿ ಮಾರಾಟ ಮಾಡಿದಾಗ ಆ ಸಾರ ಸಕ್ಟ್ ಎಲ್ಲ ಕೊಬ್ಬರಿ ಆಗೋದ್ರಿಂದ ನಮ್ಗೆ ಹೆಚ್ಚು ಲಾಭ ಅಂತಾರೆ ತೆಂಗು ಬೆಳೆಗಾರರು. ನೀವೇನಂತೀರ ಸರ್? ಈಗ ಹಳ್ಳಿ ಕಡೆಗೆ ಕೊಂಡ್ಕೊಳಕ್ಕೆ ಬಂದ್ರೆ ಅಂತವ್ರಿಗೆ ಲಾಭ ಕೊಡಬೇಕಾಗುತ್ತೆ 100ಕ್ಕೆಷ್ಟು ಕಾಯಿ ಅಂತೇಳಿ. ನಾವೇ ಡೈರೆಕ್ಟಾಗಿ ತಗೊಂಡೋಗಿ ಅಲ್ಲಿ ತೂಕದ ಲೆಕ್ಕ ಕೊಡೋದಾದರೆ ನಾವು ಅಲ್ಲಿ ಲಾಭ ಕೊಡಲ್ಲ, ಇಲ್ಲಿ ಕಾಯಿ ಅಷ್ಟೇ ಕೌಂಟಿಂಗ್ ಕೊಡ್ತೀವಿ. ಆ ಕಾರಣಕ್ಕಾಗಿ ತೂಕ ಕೊಡೋದೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸರ್. ತೂಕ ಕೊಟ್ಟು ನಾವು ಹಣವನ್ನು ಪಡ್ಕೊಳ್ತೀವಿ ಸರ್. ಆಮೇಲೆ ಕೊಬ್ಬರಿ ಮಾರೋದ್ರಿಂದನೂ ಕೂಡ ಒಳ್ಳೆ ಲಾಭ ಇದೆ, ಇಟ್ಟು ಕಾದು ಅದನ್ನು ತಗೊಂಡೋಗಿ ಮಾರ್ಕೊಂಡು ಬರೋವರೆಗೂ ಸಮಯ ನಮಗೆ ಹೆಚ್ಚು ಆ ಸ್ಥಿತಿವಂತರಾದ್ರೇ ಅದನ್ನ ಇಟ್ಟು ಮಾರ್ತಾರೆ. ನಾವು ತೀರಾ ಮಧ್ಯಮ ವರ್ಗದವರು ಕೆಳವರ್ಗದವ್ರು ಆದರೆ ಅದನ್ನ ಇಟ್ಕೊಳಕ್ಕಾಗಲ್ಲ, ಯಾಕಂದರೆ ಸಮಸ್ಯೆಗಳು ಮನೆ ಕೌಟುಂಬಿಕ ವ್ಯವಸ್ಥೆ ಸಮಸ್ಯೆಗಳು ಭಾಳ ಇರೋದ್ರಿಂದ ಕಾಯಿನೇ ಮಾರಬೇಕಾಗುತ್ತೆ ಸಂದರ್ಭ, ಅದನ್ನು ನಮ್ಮ ಸಮಸ್ಯೆಗಳನ್ನು ಈಡೇರಿಸ್ಕೊಂತೀವಿ ಸರ್. ಈಗ ನಾವು 1,000 ಗಟ್ಟಲೆ ಕೊಟ್ಟಾಗ ಒಂದು ಕಾಯಿಗೆ 12 ರೂಪಾಯಿ 15 ರೂಪಾಯಿ ನೀವು ಹೇಳ್ದಂಗೆ 20 ರೂಪಾಯಿ ಸಿಗೋ ಸಾಧ್ಯತೆ ಇರುತ್ತೆ. ಈಗ ಕೆಜಿ ಲೆಕ್ಕದಲ್ಲಿ ಕೊಡ್ತೀವಿ ಅಂತಂದರೆ ಕೆಜಿ ಲೆಕ್ಕದಲ್ಲಿ ಅಂದರೆ ಒಂದು ಕೆಜಿಗೆ 20 ರೂಪಾಯಿ ಕೊಡ್ತಾರೆ? ಕೆಜಿಗೆ 30 ಇರ್ಬೋದು 40 ಇರ್ಬೋದು ಈ ಲೆಕ್ಕದಾಗ, ಅವತ್ತಿನ ಮಾರ್ಕೆಟ್ ಹೆಂಗಿರುತ್ತೆ ಹಂಗೆ ಕೊಡ್ತಾರೆ ಸರ್. ಒಂದು ಕೆಜಿಗೆ ಎಷ್ಟು ಕಾಯಿ ತೂಕ ಬರುತ್ತೆ? ಒಂದು ಕೆಜಿಗೆ 2 ಕಾಯಿ 3 ಕಾಯಿ ಲೆಕ್ಕಕ್ಕೆ ಬರುತ್ತೆ ಸರ್. ಈಗ ನಿಮಗೆ ಒಂದು ಕೆಜಿಗೆ ಏನು ರೇಟ್ ಸಿಕ್ಕರೆ ಲಾಭ ಅನಿಸುತ್ತೆ, ಏನು ರೇಟ್ಗಿನ್ನ ಕಡಿಮೆ ಬಂದರೆ ಲಾಸ್ ಆಗುತ್ತೆ ಅನಿಸುತ್ತೆ ಸರ್? ನಮಗೆ ಈ ಒಂದು ಕೆಜಿಗೆ 20 ಒಳಗೆ ಬಂದರೆ ಲಾಸೆ ಸರ್, 20 ಮೇಲೆ ಬಂದರೆ ನಮಗೆ ಲಾಭ. 20 ಮೇಲೆ 30-40 ಬಂದರೆ ರೈತರಿಗೆ ಒಂದು ಸ್ವಲ್ಪ ಉಸಿರಾಡ್ತಾರೆ ಸರ್, ಇಲ್ಲಾಂದ್ರೆ ಅದ್ರ ಕೆಳಗೆ ಬಂದರೆ ನಮಗೆ ಲಾಸೆ. ನಾವು ನೀರು ಕಟ್ಟಿದ್ದು, ನೀವು ಓಡಾಡಿದ್ದು, ಮತ್ತು ಅದಕ್ಕೆ ಕುರ್ಜೋದು, ಗೊಬ್ಬರ ಹಾಕೋದು ಎಲ್ಲ ಲಾಸೆ. ಆದರೂ ನಾವು ಹಿಂಗೆ ಮಾಡ್ಕೊಂಡು ಬಂದಿದ್ದೀವಿ, ಲಾಸ ಲಾಭ ನಮ್ಮ ತಲೆ ಮೇಲೆ, ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. 1,000ಕ್ಕಿಷ್ಟು ಅಂತ ಕೊಡೋದು ಬೆಸ್ಟ್, ಈ ತೂಕದಲ್ಲಿ ಕೊಡದೆ ಹೆಚ್ಚು ಅನುಕೂಲ ಅಂತಾರೆ ರೈತರಿಗೆ? ತೂಕನೇ ಒಳ್ಳೇದು, ಯಾಕೆಂದರೆ 1,000ಕ್ಕಿಷ್ಟು ಅಂತಂದರೆ ಅವ್ರಿಗೆ ಲಾಭ ಯಾಕೆ ಮಾಡಿಕೊಡ್ಬೇಕು ಮಧ್ಯವರ್ತಿಗಳಿಗೆ? ನಾವೇ ಡೈರೆಕ್ಟಾಗಿ ತೂಕ ಕೊಟ್ಬಿಡ್ತೀವಿ, ತೂಕದಿಂದ ನಮಗೆ ಆ ಲಾಭದ ದುಡ್ಡು ನಮಗೆ ಬರುತ್ತಲ್ಲ, ಹಾಗಾಗಿ ತೂಕ ಕೊಡೋದೇ ಒಳ್ಳೇದು. ತೂಕ ಅಂದರೆ ಎಲ್ಲ ಕಾಯಿ ಕ್ಲೀನ ಸುಲಿದು ಕೊಡ್ತೀರಾ, ಸಿಪ್ಪೆ ಬೆರಕೆಲೆ ಕೊಡ್ತೀರಾ? ಇಲ್ಲ, ತಪ್ಪೆ ಎಲ್ಲ ತೆಗೆದು ಕಾಯಿ ಅಷ್ಟೇ ಸ್ವಲ್ಪ ಗುಂಜಿರಂಗೆ ನೋಡ್ಕೊಂಡು, ಅದು ಕಾಯಿ ಯಾಕೆ ಗುಂಜು ಸ್ವಲ್ಪ ಬಿಡ್ತೀವಿ ಅಂದರೆ ಬಿಸಿಲಿಗೆ ಕಾಯಿ ಬಿರಿ ಬಂದು ಒಡೆದೋಗುತ್ತೆ. ಈ ಎಳ್ನೀರೇನು ಮಾರಾಟ ಮಾಡಲ್ಲ? ಎಳ್ನೀರು ಮಾರಾಟ ಮಾಡಿದ್ರೂ ಲಾಭ ಬರುತ್ತೆ ಅಂತಾರಲ್ಲ. ಎಳ್ನೀರು ಮಾರಾಟ ಮಾಡಿದ್ರೂ ಲಾಭ ಬರುತ್ತೆ ಸರ್. ಅದು ಎಳ್ನೀರು ನಾವು ಎಲ್ಲ ಟೈಮ್ನಾಗೂ ಕಿತ್ತು ನಾವು ಅವ್ರಿಗೆ ತಗೊಂಡೋಗಿ ಕೊಡೋಕ್ಕಾಗಲ್ಲ. ಹಾಗಾಗಿ ಯಾರು ಕೂಲರ್ ಸಿಗ್ತಾರೆ ಅಥವಾ ನಾವೇ ಸ್ವತಃ ಅನುಭವ ಇದ್ದರೆ ಕಾಯಿ ಕೆಡವಿ ನಾವೇ ಮಾರಾಟ ಮಾಡ್ತೀವಿ. ಹಂಗಾಗಿ ಎಳ್ನೀರಿನಾಗೂ ಲಾಭ ಇದೆ, ಬಟ್ ಎಳ್ನೀರು ಕಿತ್ತರೆ ಮರ ಎಲ್ಲ ಒಂಥರ ಬಳಲು ಬಂದಂಗೆ ಆಗುತ್ತೆ, ಹಳ್ಳು ನಿಲ್ಲಲ್ಲ, ಉದುರೋಗ್ತವೆ, ಏನೇನ ಭಾಳಷ್ಟು ಕಾರಣಗಳಿರೋದ್ರಿಂದ ಎಳ್ನೀರು ಕೀಳಿಸಲ್ಲ, ಕಾಯಿನೇ ಕೀಳಿಸ್ತೀವಿ. ಮತ್ತು ಮರಕ್ಕೆ ಶಕ್ತಿ ಬೇಕು ಅಂದರೆ ಆ ಕಾಯಿನೇ ಕಿತ್ಕೋಬೇಕು ನಾವು. ಎಳ್ನೀರು ಕಿತ್ಕಂದ್ರೆ ಅದೇನೋ ಬಂಜರು ಮರ ಬಂಜರು ಭೂಮಿ ಮಾಡಿದಂಗೆ ಆಗುತ್ತೆ ಅಂತೇಳಿ ಅದಕ್ಕೆ ಇರೋದ್ರಿಂದ ನಾವು ಕಾಯಿನೇ ಕಿತ್ತು ಕೊಬ್ಬರಿ ಮಾಡಿ ಮಾರ್ತೀವಿ ಸರ್. ಕಾಯಿ ಮಾರ್ತೀವಿ, ಕೊಬ್ಬರಿ ಮಾರ್ತೀವಿ. ವರ್ಷದಲ್ಲಿ ಎಷ್ಟು ಬೀಡು ಕಾಯಿ ಬರುತ್ತೆ? ವರ್ಷದಲ್ಲಿ ಒಂದು ಎರಡು ಬೀಡಂತೂ ಕಂಟಿನ್ಯೂಸ್ ಆಗಿ ಕಾಯಿ ಬರುತ್ತೆ ಸರ್. ಒಂದು ಏನು ಶಿವರಾತ್ರಿ ಸಂದರ್ಭಕ್ಕೊಂದು ಕೆಡುತ್ತೀವಿ, ಅದು ಬಿಟ್ಟರೆ ಇದು ಅಕ್ಟೋಬರು ನವಂಬರು ಆ ಸೀಸನಾಗ ಒಂದು ಸರಿ ಕಾಯಿ ಕಿತ್ತು ಮಾಡ್ಕಿತ್ತು. ಈಗ ಒಂದು ಗಿಡದಿಂದ ಎಷ್ಟು ಕಾಯಿ ನಿರೀಕ್ಷೆ ಮಾಡ್ತಾರೆ ಒಂದು ವರ್ಷಕ್ಕೆ? ಒಂದು ಗಿಡದಿಂದ ಸುಮಾರು ಒಂದು 100-150 ಕಾಯಿ ಬರುತ್ತೆ ಸರ್. ಒಂದು ಗಿಡದಿಂದ ನೀರಾವರಿ ಆಗಿರೋದ್ರಿಂದ ಬಾಕಿ ಇರೋಗಿ ಬೆದ್ಲಾಗಿ ಬರೋಲ್ಲ. ಅವು ಒಂದು ಎಳ್ಳು ಹಿಡಿತೇವೆ ಮಳೆಗಾಲಕ್ಕೆ, ಮಳೆ ಸರಿಯಾಗಿ ಬಂದರೂ ಅಷ್ಟೇ ಬರೆದ್ರೂ ಅಷ್ಟೇ. ಈಗ ಅವಕ್ಕೆ ಸರಿಯಾಗಿ ಗೊಬ್ಬರ ನೋಡೋಲ್ಲ, ಏನು ನೋಡೋಲ್ಲ. ಹಂಗಾಗಿ ನಾವಿಲ್ಲಿ ಈ ಏನು ಪದ್ಧತಿ ಮಾಡ್ಕೊಳೋದ್ರಿಂದ ಎಲ್ಲ ಕುರ್ಜಿ ಸುತ್ತ ಮಾಡಿ ನೀರು ಬಿಟ್ಟು ಒಂದು ಸ್ವಲ್ಪ ಗೊಬ್ಬರ ಹಾಕಿ ಏನು ಹಸಿರೆಲೆ ಗೊಬ್ಬರ ಹಾಕಿ ನಾವು ಹೆಚ್ಚು ಪೌಷ್ಟಿಕಾಂಶ ಕೊಡೋದ್ರಿಂದ ಈ 100-150 ಕಾಯಿ ನಾವು ನಿರೀಕ್ಷೆ ಮಾಡಿ ತಗೊಂತೀವಿ. ಈ ಥರ ಆರೈಕೆ ಮಾಡಲ್ಲ ಕೆಲವರೆಲ್ಲ ರೈತರು, ಸುಮ್ಮನೆ ನೀರು ಕಟ್ಟೋದೊಂದು ಮಾಡ್ತಾರೆ. ಈ ಥರನೂ ತೆಂಗಿನ ಗಿಡಕ್ಕೆ ಎಲ್ಲ ನಾವು ಪೋಷಕಾಂಶಗಳು ಗೊಬ್ಬರ ಅದನ್ನೆಲ್ಲ ಕೊಟ್ಟಾಗ ಇಳುವರಿ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತೀರ? ಈಗ ಸರ್ಕಾರ ವರ್ಮಿ ಕಾಂಪೋಸ್ಟ್ ಅಂತ ಮಾಡಿದೆ ಸರ್. ಆ ವರ್ಮಿ ಕಾಂಪೋಸ್ಟ್ ತಂದು ಹಾಕೋದ್ರ ಜೊತೆಗೆ ಅತಿ ಮುಖ್ಯವಾಗಿ ಹಸಿರೆಲೆ ಗೊಬ್ಬರ ಅಂತಕ್ಕಂಥದ್ದು ಭಾಳ ಪೋಷಕಾಂಶ ಇರತಕ್ಕಂಥದ್ದು ಅಂತ ಹೇಳಿ ನಾವು ಅನೇಕ ತರಬೇತಿಗಳಲ್ಲಿ ಕೇಳಿದ್ದೀವಿ. ಆ ಕಾರಣಕ್ಕಾಗಿ ರೈತ ಶಿಬಿರಗಳು, ರೈತ ತರಬೇತಿಗಳು ಅಂಥ ಕಡೆ ಹೋದಾಗ, ಯಾಕೆಂದರೆ ನಾವು ಸ್ವಲ್ಪ ವಿದ್ಯಾವಂತರು ಮತ್ತು ನಮಗೆ ನಿರಂತರವಾಗಿ ರೈತ ಸಂಪರ್ಕ ಕೇಂದ್ರಗಳು ಇರೋದ್ರಿಂದ ಮತ್ತು ಅಲ್ಲಿ ಕೃಷಿ ಅಧಿಕಾರಿಗಳು ಸಿಗೋದ್ರಿಂದ ಅವ್ರ ಗೈಡ್ಲೈನ್ಸ್ ಮೇಲೆ ಕೂಡ ನಾವು ಮಾಡ್ಕೊಂತೀವಿ ಸರ್. ಯಾವ ಸಮಯದಲ್ಲಿ ಕಾಯಿಗೆ ಒಳ್ಳೆ ಬೆಲೆ ಇರುತ್ತೆ? ಈ ದೀಪಾವಳಿ, ದಸರಾ ಇಂಥ ಸಮಯದಲ್ಲಿ ಏನಾದರೂ ಬೆಲೆ ಜಾಸ್ತಿ ಇರುತ್ತಾ? ಹಾಂ ಸರ್, ಈಗ ದೀಪಾವಳಿ ಸಂದರ್ಭಕ್ಕೆ ಒಳ್ಳೆ ರೇಟ್ ಇರುತ್ತೆ ಸರ್. ಹಂಗಾಗಿ ದೀಪಾವಳಿ ಸಂದರ್ಭಕ್ಕೆ ಮಾರ್ಕೊಂತೀವಿ. ಮತ್ತು ಈ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳ ಜೊತೆ ಸಂಪರ್ಕ ಇರುತ್ತೆ, ಅವರವೆಲ್ಲ ಸಾಕಷ್ಟು ಮಾಹಿತಿ ತಿಳ್ಕೊಂತೀನಿ ಅಂತಂದರೆ, ಈ ಥರ ಯಾವುದಾದ್ರೂ ತರಬೇತಿಗಳು, ಈ ಕೃಷಿ ಮೇಳಗಳು ಇಂಥವುಗಳ ಕಡೆ ಎಲ್ಲ ಭಾಗವಹಿಸಿ ಸಾಕಷ್ಟು ನಿಮ್ಮ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಒಂದು ತಿಳುವಳಿಕೆಯನ್ನು ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗ್ತಾಯಿದೆಯಾ? ಖಂಡಿತ ಸರ್. ಅಲ್ಲಿಗೆ ಹೋದಾಗ ಅಂತಲೂ ಮಣ್ಣು ಪರೀಕ್ಷೆ ಯಾಕೆ ಮಾಡಿಸ್ಬೇಕು, ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಲಾಭಗಳೇನು, ನಮ್ಮ ಕೃಷಿ ಭೂಮಿಗಳು ನಾವು ಸೀಮೆ ಗೊಬ್ಬರ ಹಾಕಿ ಎಷ್ಟು ಕೆಡಿಸಿದ್ದೀವಿ, ಆ ಕೆಡಿಸಿರೋದ್ರಿಂದ ನಾವು ಎಷ್ಟು ಸರಿಪಡಿಸ್ಕೋಬೇಕು, ಆಮೇಲೆ ಆ ಮಣ್ಣಿನಲ್ಲಿರ್ತಕ್ಕಂಥ ಲವಣಾಂಶಗಳ ಎಷ್ಟು ಪ್ರಮಾಣದಲ್ಲಿದ್ದೇವೆ, ಅದಕ್ಕೆ ಪೂರಕವಾಗಿ ನಾವು ಯಾವ ಥರದ ಗೊಬ್ಬರ ಹಾಕಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಶಿಬಿರಗಳು, ರೈತ ಶಿಬಿರಗಳು ಭಾಳ ಅನುಕೂಲ ಸರ್. ಈಗ ಈ ಥರ ಶಿಬಿರಗಳಲ್ಲಿ ನಿಮಗೆ ಈ ಥರ ರಾಸಾಯನಿಕ ಗೊಬ್ಬರ ನಮ್ಮ ಭೂಮಿಗೆ ಕೊಟ್ಟು ರಾಸಾಯನಿಕ ಕ್ರಿಮಿ ಕೀಟಗಳ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದಾಗ ಇಷ್ಟೊಂದೆಲ್ಲ ನಮ್ಮ ಭೂಮಿಗೆ ಅನಾನುಕೂಲ ಆಗುತ್ತೆ, ನಾವು ತಿನ್ನೋ ಆಹಾರದಿಂದ ನಮ್ಮ ದೇಹಕ್ಕೆ ಅನಾನುಕೂಲ ಆಗುತ್ತೆ ಅಂತ ಗೊತ್ತಿದ್ದೂ ಸಾಕಷ್ಟು ಜನ ಇನ್ನೂ ನಾವು ಈ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ಇಳುವರಿ ಬರಲಿಕ್ಕೆ ಸಾಧ್ಯ, ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದರೆ ಮಾತ್ರ ಇಳುವರಿ ತಾಣಲಿಕ್ಕೆ ಸಾಧ್ಯ ಅನ್ನೋ ಮನೋಭಾವನೆಯಲ್ಲಿದೆ ರೈತರು. ಅಂಥ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಸರ್? ಈಗ ಎಲ್ಲರೂ ಕೂಡ ಒಂದು ಮಾಬ್ನಾಗ ಕೂತ್ಬಿಟ್ಟಿದ್ದಾರೆ ಸರ್. ಹೋಗೆಲ್ಲ ಏ ಇದನ್ನು ಹಾಕಿರಿ ಹೆಚ್ಚು ಇಳುವರಿ ಬಂದುಬಿಡುತ್ತೆ, ನಾವು ಹೆಚ್ಚು ಸಾವುಕಾರ ಆಗಿಬಿಡ್ತೀವಿ, ಎಷ್ಟು ಹೆಚ್ಚು ಆರ್ಥಿಕವಾಗಿ ಸಬಲರಾಗ್ತೀವಿ ಅಂತಕ್ಕಂಥದ್ದು. ಒಂದು ಕಾಲಕ್ಕೆ ಏನಿತ್ತು ಅಂದರೆ ಆರೋಗ್ಯ ಇಲಾಖೆಯವರು ಆಪರೇಷನ್ ಅಂತ ತಂದರು ಸರ್. ಆಪರೇಷನ್ ಮಾಡಿಸ್ಕೊಳ್ಳುವಾಗ ನೋಡ್ರಿ ಹೀಗೆ ಕೌಟುಂಬಿಕ ಇದಕ್ಕೆ ಒಂದು ಕುಟುಂಬ ಯೋಜನೆ ಅಳವಡಿಸ್ಕೊಳ್ರಿ ಅಂತ ಆಪರೇಷನ್ ಮಾಡಿಸಿದ್ರೆ ದೇಶದ ಎಲ್ಲ ಜನ ಬಿಟ್ಟೋಗ್ಬಿಡೋರು, ಊರೇ ಬಿಟ್ಟೋಗ್ಬಿಡೋರು, ಏ ಎದ್ರಿಬಿಟ್ಟು ಎಲ್ಲ. ಹಾಗಾಗಿ ಅವತ್ತು ಯಾರು ಬರ್ತಾರಲ್ಲ, ಇವತ್ತು ವಾಲಂಟ್ರಿಗೆ ಜನ ಆಪರೇಷನ್ ಮಾಡಿಸ್ಕೊಳಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಬದಲಾವಣೆ ಆಗಿದೆ ಅಂತ. ಬದಲಾವಣೆ ಅಂದರೆ ಅವ್ರಿಗೆ ಅರಿವು ಮೂಡಿದೆ ಅಂತ. ಅರಿವು ಮೂಡಿದೆ, ಜಾಗೃತಿ ಮೂಡಿದಾಗ ಖಂಡಿತ ರೈತರು ಮತ್ತೆ ಸಾವಯವ ಕೃಷಿ ಕಡೆಗೆ ಟರ್ನ್ ಆಗಲಿಕ್ಕೆ ಸಾಧ್ಯತೆ ಐತೆ ಸರ್. ಇವನ್ನೆಲ್ಲವೂ ಕೂಡ ನಾವು ಶಿಬಿರದಿಂದ ತಿಳ್ಕೊಂಡಿರೋಂಥ ವಿಷಯಗಳು, ಕೆಲವನ್ನು ಓದಿ ತಿಳ್ಕೊಂಡಿರೋಂಥದ್ದು. ಈಗ ಬದಲಾವಣೆ ಆಗೋಕ್ಕೆ ಖಂಡಿತ ಸಾಧ್ಯ ಐತೆ, ಅದು ಟೈಮ್ ತಗೊಳತ್ತೆ ಸರ್. ಈಗ ದಿಢೀರಂತೆ ಬದಲಾವಣೆ ಆಗಲಿಕ್ಕಾಗಲ್ಲ. ಬದಲಾವಣೆ ಅಂತಕ್ಕಂಥದ್ದು ನಿರಂತರವಾಗಿ ನಿಧಾನಕ್ಕೆ ಆಗುವಂಥದ್ದು, ಬದಲಾವಣೆ ಆಗೇ ಆಗುತ್ತೆ, ಜನ ಮತ್ತೆ ವಾಪಸ್ ಬರ್ತಾರೆ ಸರ್. ಈಗ ನೀವು ಈ ಥರ ಶಿಬಿರಗಳಲ್ಲಿ ಸಾಕಷ್ಟು ತರಬೇತಿಗಳಲ್ಲೆಲ್ಲ ಈ ರಾಸಾಯನಿಕ ಗೊಬ್ಬರದಿಂದ ಇಷ್ಟೊಂದೆಲ್ಲ ತೊಂದರೆ ಆಗುತ್ತೆ ಅಂತ ತಿಳಿಸ್ಕೊಡ್ತಾರಲ್ಲ ಕೃಷಿ ವಿಜ್ಞಾನಿಗಳು, ಇದನ್ನು ನಿಮ್ಮ ಕೃಷಿ ಬದುಕಲ್ಲಿ ಏನಾದರೂ ಅಳವಡಿಸ್ಕೊಂಡಿದ್ರೆ, ನೀವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಈ ಥರ ಕಡೆಗೆ ಏನಾದರೂ ಹೆಚ್ಚು ಒತ್ತು ಕೊಡ್ತಾ ಇದ್ರಾ? ಖಂಡಿತ ಸರ್. ನಾವೀಗ ತರಬೇತಿ ಅದು ಇದು ಮಾಡೋದ್ರಿಂದ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಬಳಸಿ ಯಾವುದಕ್ಕೆ ಬಳಸಬೇಕು, ಅದಕ್ಕೆ ಪೂರಕವಾಗಿ ಏನು ಸರ್ಕಾರದ ಗೊಬ್ಬರಗಳಿದ್ದಾವೆ ಅವನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತಕ್ಕಂಥದ್ದನ್ನು ನಾವು ತರಬೇತಿಯ ಮೂಲಕ ತಿಳಿದು ಬಳಸ್ಕೊಂತೀವಿ ಸರ್. ಔಷಧಿ ಆಗಲಿ, ಗೊಬ್ಬರ ಆಗಲಿ, ನೀರನ್ನು ಎಷ್ಟು ಪ್ರಮಾಣದಲ್ಲಿ ಬಿಡಬೇಕು, ಅದನ್ನು ಫೋಲ್ ಮಾಡಬಾರ್ದು, ಅದನ್ನು ಎಲ್ಲಿ ಬಳಕೆ ಮಾಡಬೇಕು, ಅಂತಕ್ಕಂಥದ್ದನ್ನು ನಾವು ತರಬೇತಿ ಮೂಲಕ ತಿಳ್ಕೊಂತೀವಿ ಸರ್, ಆ ರೀತಿ ಪಾಲಿಸ್ತೀವಿ. ಮತ್ತು ಈ ತೆಂಗಿನ ಮಧ್ಯದಲ್ಲಿ ತರಕಾರಿ ಬೆಳಿತೀವಿ ಅಂತಂದರೆ ಏನೇನು ತರಕಾರಿ ಬೆಳಿತೀರಾ? ತೆಂಗಿನ ಮಧ್ಯದಲ್ಲಿ ನಾವು ಟೊಮೊಟೊ ಬೆಳಿತೀವಿ, ಬದನೆಕಾಯಿ ಬೆಳಿತೀವಿ, ಬೆಂಡೆಕಾಯಿ ಬೆಳಿತೀವಿ, ಹೀರೆಕಾಯಿ ಬೆಳಿತೀವಿ. ಕೆಲವು ರೈತರು ಈ ತೆಂಗಿನ ನೆರಳಲ್ಲಿ ಜಾಸ್ತಿ ಇಳುವರಿ ಬರಲ್ಲ, ಜಾಸ್ತಿ ಬೆಳೆಗಳು ಬರಲ್ಲ ಅಂತ ಹೇಳೋಂಥ ರೈತರನ್ನ ಸಾಕಷ್ಟು ಜನ ಕಾಣ್ತೀವಿ. ಅಂಥದ್ರಲ್ಲಿ ನೀವು ಈ ತರಕಾರಿ ಬೆಳಿತಿರಲ್ಲ, ಇದು ಚೆನ್ನಾಗಿ ಇಳುವರಿ ಬಂದು ಲಾಭ ತಂದು ಕೊಡ್ತಾ ಇದೆಯಾ? ಹಾಂ, ತೆಂಗಿನ ಬೆಳೆ ಮಧ್ಯೆ ತರಕಾರಿ ಸ್ವಲ್ಪ ಲಾಸೇ ಆಗೋದು. ಬಟ್ ಒಂದೇನು ಅಂದರೆ, ಇನ್ನೂ ಒಂದು ಸ್ವಲ್ಪ ತೆಂಗಿನ ಮರ ಬಡ್ಡೆ ಬಿಟ್ಟು ಇನ್ನೂ ಸ್ವಲ್ಪ ಜಾಗ ಮುಂದಕ್ಕಿರೋ ಕಡೆಗೆ ನಾವು ಮಾಡಿದರೆ ಅಲ್ಲಿ ನಮಗೆ ಇಳುವರಿ ಬಂದೇ ಬರುತ್ತೆ ಸರ್, ಅಲ್ಲೇನು ಲಾಸ್ ಆಗಲ್ಲ. ಬಟ್ ನಮಗೆ ಸರಿಯಾದ ಮಾರ್ಕೆಟಿಂಗ್ ಸಿಗಬೇಕು. ಇವತ್ತು ಟೊಮೊಟೊ ಬೆಳೆಗೆ ಒಳ್ಳೆ ಮಾರ್ಕೆಟಿಂಗ್ ಸಿಕ್ತು, ಯಾಕೆಂದರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಮಳೆ ಸುರಿದು ಬೆಳೆಯೆಲ್ಲ ನಷ್ಟವಾಗ್ಬಿಟ್ಟು ಯಾರು ಟೊಮೊಟೊ ಬೆಳೆದಿರೋ ಅಂಥ ರೈತರಿದ್ದಾರೆ ಅವತ್ತು ಇವತ್ತು ಒಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ, ಒಳ್ಳೆ ಲಾಭನೂ ಕೂಡ ಮಾಡ್ಕೊಂಡಿದ್ದಾರೆ ಸರ್. ಈ ಸಮಯದಲ್ಲಿ ನಿಮಗೆ ಆಗಿದ್ರೆ ಟೊಮೊಟೊ ಬೆಳೆ ಬಂದಿದೆಯಾ? ನಮಗೆ ಟೊಮೊಟೊ ಬೆಳೆ ಬಂದಿದೆ ಸರ್, ಒಂದು ಅರ್ಧ ಎಕರೆ ಮಾಡ್ಕೊಂಡಿದ್ದೀವಿ ನಾವು. ಒಳ್ಳೆ ಟೊಮೊಟೊ ಹಣ್ಣು ನಾವು ಇಲ್ಲೇ ಮಾರ್ಕೆಟಿಂಗ್ ಹೊಸದುರ್ಗ ಹತ್ರ ಇರೋದ್ರಿಂದ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಟೊಮೊಟೊ ಕೃಷಿ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂತೀರ? ಸರ್, ನಾವು ಟೊಮೊಟೊ ಕೃಷಿ ಮಾಡೋಕ್ಕಿಂತ ಮುಂಚೆ ಭೂಮಿನೆಲ್ಲ ನೇಗಿಲಿನಾಗೆ ಉಳುಮೆ ಮಾಡಿ ಅಥವಾ ಟ್ಯಾಕ್ಟರ್ನಲ್ಲಿ ಉಳುಮೆ ಮಾಡಿಸಿ ಆಮೇಲೆ ಎಲ್ಲ ಒಂದು ಸರಿ ಕುಂಟೆ ಅದ ಮಾಡಿ ನಾವು ಮಡಿಗಳ ಟೈಪ್ ನೀರು ಬಿಡೋಂಗೆ ಎಲ್ಲ ಕಾಲುವೆ ಟೈಪ್ ಮಾಡಿ ಟ್ಯಾಕ್ಟರ್ನಲ್ಲಿ ಒಡಿಸಿದ ಮೇಲೆ ಎಲ್ಲ ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಭೂಮಿನ ಇದು ನಾಟಿ ಮಾಡಲಿಕ್ಕೆ ಅದ ಮಾಡಿ ಸಿದ್ಧತೆ ಮಾಡ್ಕೊಂಡು ರೆಡಿ ಮಾಡ್ತೀವಿ ಸರ್. ಈಗ ಟೊಮೊಟೊ ಅಂದರೆ ಈ ಎಲ್ಲ ಮಡಿ ಮಡಿಯಲ್ಲಿ ಬೆಳೀತೀರ ಅಥವಾ ಬೋದ್ ಮಾಡಿ ಕೆಲವು ರೈತರಲ್ಲಿ ಆಧುನಿಕವಾಗಿ ಬೆಳೀತಾರಲ್ಲ ಆ ಥರ ಮಾಡ್ತೀರ? ಸರ್, ನಾವೀಗ ಮಡಿನಲ್ಲಿ ಬೆಳೆಯಲ್ಲ, ಮಡಿನಲ್ಲಿ ಮಾಡ್ತಕ್ಕಂಥದ್ದು ಸಸಿ ಮಾಡ್ಕೊಂಡು ಆಮೇಲೆ ನಾಟಿ ಮಾಡುವಂಥದ್ದು. ನಾವೇನು ಮಡಿ ಮಾಡಲ್ಲ, ಏಕ ಕಾಲುವೆನಲ್ಲಿ ಕಟ್ಟೆ ಹಂಗೆ ಇದು ಮಾಡಿ ಅದನ್ನು ಕಾಲುವೆ ಮೂಲಕ ಎರಡು ಬದು ಮಾಡಿ ಬದುವಿನಲ್ಲಿ ನಾಟಿ ಮಾಡ್ತೀವಿ ಸರ್. ನಾಟಿ ಮಾಡಿದ ಆದಮೇಲೆ ಅದಕ್ಕೆ ಯಾವ ಥರದ ಗೊಬ್ಬರವನ್ನು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ನಾವು ಈ ಒಂದು ಎಕರೆಗೆ ಎಷ್ಟು ಕೊಡಬೇಕು, ಅರ್ಧ ಎಕರೆಗೆ ಎಷ್ಟು ಕೊಡಬೇಕು ಅಂತೇಳಿ ಕೃಷಿ ಇಲಾಖೆ ಸಹಾಯಕರ ಇದನ್ನು ತಗೊಂಡು ನಾವು ಅದನ್ನು ಉಪಚಾರ ಮಾಡ್ತೀವಿ ಸರ್. ಜೊತೆಗೆ ನಾವು ಈಗ ಒಂದು ನಾಟಿ ಮಾಡಿದ ಒಂದು ತಿಂಗಳು ಒಂದೂವರೆ ತಿಂಗಳು ಬಿಟ್ಟಮೇಲೆ ಅದಕ್ಕೆಲ್ಲ ಒಂದು ಗೂಟ ಹಾಕಿ ಒಂದು ಸಪೋರ್ಟಿಂಗ್ ತಗೊಂಡು ಅದಕ್ಕೆ ಒಂದು ತಂತಿ ಎಳೆದ ದಾರ ಕಟ್ಟಿ ಆ ಮೂಲಕ ಅದು ಟೊಮೆಟೊ ಹಣ್ಣು ಬಿಡೋಕ್ಕೆ ಪ್ರಾರಂಭ ಆಗೋವರೆಗೂ ಕೂಡ ನಾವು ಯಾವುದೇ ರೀತಿಯ ನುಸಿ ರೋಗ ಬಂದಾಗ ಬೇರೆ ಥರದ ರೋಗಗಳು ಬರ್ದಂಗೆ ಅದಕ್ಕೆ ಕಾಲಕ್ಕೆ ಏನು ಉಪಚಾರ ಮಾಡಬೇಕು ಪ್ರತಿಯೊಂದು ವಿಷಯನೂ ಕೂಡ ಕೃಷಿ ಇಲಾಖೆ ಮೂಲಕ ತಿಳ್ಕೊಂಡು ನಾವು ಮಾಡ್ತೀವಿ. ಈ ಟೊಮೊಟೊ ಸಸಿನೆಲ್ಲ ನೀವೇ ಬೀಜ ತಂದು ಸಸಿ ಉತ್ಪಾದನೆ ಮಾಡ್ಕೊಳ್ತೀರಾ ಅಥವಾ ಕೆಲವು ರೈತರೆಲ್ಲ ನರ್ಸರಿಯಿಂದ ತಗೊಂಬರ್ತಾರೆ? ನೀವು ನರ್ಸರಿಯಿಂದ ತಗೊಂಬರ್ತಾರೆ? ಒಳ್ಳೆ ಇಳುವರಿ ಬರೋ ಅಂಥ ಹಣ್ಣು ಮತ್ತು ಹುಳಿ ಬರೋ ಹಣ್ಣು ಜನ ಇಷ್ಟಪಡ್ತಾರೆ. ಹಾಗಾಗಿ ಎಲ್ಲಿ ಆ ಥರದ್ದು ಬೆಳೀತಾರೆ ನೋಡಿ, ನಮ್ಮ ಊರ ಪಕ್ಕದಾಗೆ ಅಹಮದ್ನಗರ ಅಂತ ಐತಿ, ಅಲ್ಲಿ ಒಳ್ಳೆ ಸಸಿ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ನರ್ಸರಿಗಳು ಇದ್ದಾವೆ, ನರ್ಸರಿಗಳಿಗೆ ಹೋಗಿ ತರ್ತೀವಿ ಸರ್. ಏನು ರೇಟ್ ಬರ್ತವೆ ಈ ಟೊಮೊಟೊ ಸಸಿಗಳು? ಟೊಮೊಟೊ ಹಣ್ಣಿಗೆ ರೇಟ್ ಇರೋದ್ರಿಂದ 3 ರೂಪಾಯಿ 4 ರೂಪಾಯಿ ಒಂದು ಸಸಿ ಬೀಳ್ತಾವೆ ಸರ್. ಹಂಗಾಗಿ ಕೊನೆಗೆ 5 ರೂಪಾಯಿ ಆಗಿದ್ರೂ ಬಿಡೋಂಗಿಲ್ಲ ಈ ಸಂದರ್ಭಕ್ಕೆ ಅನ್ನುವಂಥ ಲೆಕ್ಕಾಚಾರಗಳು ಇದ್ದಾವೆ. ಹಾಗಾಗಿ ಆ ಸಸಿ ನರ್ಸರಿಯಿಂದ ತಂದು ನಾವು ನಾಟಿ ಮಾಡ್ತೀವಿ. ಈಗ ಟೊಮೊಟೊ ರೇಟ್ ಆಗಿದೆಯಲ್ಲ, ಈಗ ಏನಾದರೂ ಬೆಳೆ ಬಂದಿದೆಯಾ ನಿಮ್ಮದು? ನಮ್ಮದು ಈಗ ಒಂದು ಬಂದದ್ದು ಈಗ ಕಂಪ್ಲೀಟ್ ಮುಗಿದೋಯ್ತು ಸರ್. ಮತ್ತೀಗ ಇನ್ನೊಂದು ಕಡೆಗೆ ವೇದಿಕೆ ಸಿದ್ಧ ಮಾಡಿ ಅದು ನಾಟಿ ಮಾಡೋಕ್ಕೆ ಇದು ಮಾಡಿದ್ದೀವಿ ಸರ್. ಈಗ ಟೊಮೊಟೊ ಚೆನ್ನಾಗಿ ಇಳುವರಿ ಬರಬೇಕಂದ್ರೆ ಯಾವ್ಯಾವ ಥರ ಒಂದು ರಸಾವರಿ ಗೊಬ್ಬರಗಳನ್ನು ಡ್ರಿಪ್ ಮುಖಾಂತರ ಕೊಡ್ಬೋದು ಅಂತ ಹೇಳ್ತಾರೆ, ಆ ಥರ ಏನಾದರೂ ನೀವು ಕೊಡ್ತೀರಾ? ಇಲ್ಲ, ಡ್ರಿಪ್ ಮೂಲಕ ಏನು ಕೊಟ್ಟಿಲ್ಲ, ಇದು ನಾವು ಕೂಲಿ ಹಾಳುಗಳ ಮೂಲಕ ಈ ಕೊಟ್ಟಿಗೆ ಗೊಬ್ಬರ ಹಾಕಿ ಮೊದಲು ಹದ ಮಾಡಿರ್ತೀವಿ. ಅದಕ್ಕೆ ಸಪೋರ್ಟಿಂಗ್ ಅಷ್ಟೇ, ಎಷ್ಟು ಪ್ರಮಾಣದಲ್ಲಿ ಯೂರಿಯಾ ಕೊಡಬೇಕು, ರಂಜಕ ಕೊಡಬೇಕು, ಪೊಟಾಷ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಂದ ತಿಳ್ಕೊಂಡು ನಾವು ಉಪಚಾರ ಮಾಡ್ತೀವಿ ಸರ್. ಅದಕ್ಕೆ ನುಸಿ ರೋಗ ಬಂದಾಗ ಅಥವಾ ಪೀಡೆ ಬಂದಾಗ ಅಥವಾ ಕೀಟಗಳ ಬಂದಂಥ ಸಂದರ್ಭದೊಳಗೆ ಯಾವುದು ಡಸ್ಟನ್ನು ನಾವು ಹಾಕಿ ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂತಕ್ಕಂಥ ಸಲಹೆ ಕೂಡ ತಗೊಳ್ತೀವಿ ಸರ್. ಈಗ ನಾಟಿ ಮಾಡಿದ್ಮೇಲೆ ಹಣ್ಣು ಬಿಡಲಿಕ್ಕೆ ಪ್ರಾರಂಭ ಆಗಬೇಕಂದ್ರೆ ಎಷ್ಟು ತಿಂಗಳು ನೀವು ಆರೈಕೆ ಮಾಡಬೇಕು? ಈಗ ಹಣ್ಣು ಬಿಡಲಿಕ್ಕೆ ಪ್ರಾರಂಭ ಆಗಬೇಕು ಅಂದರೆ ನಾಟಿ ಮಾಡಿದ ಒಂದೂವರೆ ತಿಂಗಳೊಳಗೆ ನಾವು ಹಣ್ಣಿಗೆ ಬಂದ್ಬಿಡುತ್ತೆ ಸರ್. ಅದು ಆ ಹಣ್ಣನ್ನು ನಾವು ಮಾರ್ಕೆಟಿಂಗ್ ಮಾಡಲಿಕ್ಕೆ ಒಂದು ದಿವಸ ಬಿಟ್ಟು 2 ದಿವಸ ಬಿಟ್ಟು ಅದನ್ನು ಬಿಡಿಸಿ ನಾವು ಮಾರಾಟ ಮಾಡ್ತೀವಿ ಸರ್. ನಾವೀಗ ಹಣ್ಣುಗಳೇನು ದೊಡ್ಡ ದೊಡ್ಡ ಸಿಟಿಗೆ ತಗೊಂಡೋಗಲ್ಲ, ಕಡಿಮೆ ನಮ್ಮ ವ್ಯಾಪ್ತಿಗೆ ನಮ್ಗೆ ಎಷ್ಟು ಶಕ್ತಿ ಆರ್ಥಿಕ ಸಹಾಯ ಮಾಡಲಿಕ್ಕೆ ಅದಕ್ಕೆ ಹಾಕ್ಲಿಕ್ಕೆ ಶಕ್ತಿರಿದ್ದೀವಿ ನಾವು, ಅಷ್ಟನ್ನು ಮಾಡ್ಕೊತೀವಿ. ಮತ್ತು ಯಾಕೆಂದರೆ ಹೆಚ್ಚು ಮಾಡಿ ಒಂದು ಸರಿ ಲಾಸ್ ಮಾಡ್ಕೊಂಡು ಕೈ ಸುಟ್ಕೊಳ್ಳೋದು ಬೇಡ ಅಂತೇಳಿ ಒಂದಷ್ಟು ಕಡಿಮೆ ಮಾಡ್ಕೊಂತೀವಿ, ತಿಂಗಳಿಗೆ ಇನ್ನೊಂದು ಬರಲಿ ಅಂತೇಳಿ ಬೇರೆ ಬೇರೆ ಸಪ್ರೇಟ್ ಇದು ಮಾಡ್ಕೊಂಡಿರ್ತೀವಿ ಸರ್. ಅಂದರೆ ಸ್ವಲ್ಪ ಜಮೀನಲ್ಲಿ ಮಾತ್ರ ನೀವು ಟೊಮೆಟೊ ಬೆಳಿತೀರ? ಟೊಮೆಟೊ ಬೆಳಿತೀವಿ ಸರ್. ಹಂಗಾಗ್ಬಿಟ್ಟು ನೀವೇನು ದೊಡ್ಡ ದೊಡ್ಡ ಮಾರ್ಕೆಟ್ ಕೋಲಾರ ಬೆಂಗಳೂರಿಗೆ ಕಳಿಸೋದಿಲ್ಲ, ಇಲ್ಲೇ ಸುತ್ತ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಊರಲ್ಲಿ ಎಲ್ಲ ಮಾರಾಟ ಮಾಡಲಿಕ್ಕೆ ಅನುಕೂಲ? ನಾವು ಸ್ಥಳೀಯವಾಗಿ ದೊಡ್ಡ ದೊಡ್ಡ ಮಾರ್ಕೆಟ್ಗೇನು ಹೋಗಲ್ಲ, ಸ್ಥಳೀಯವಾಗಿ ನಾವೇ ನಮ್ಮ ಹೊಸದುರ್ಗ ಸಿಟಿ ಹತ್ರ ಇರೋದ್ರಿಂದ ಇಲ್ಲ ಬೈಕ್ಗಳಗೋ ಅಥವಾ ಗಾಡಿಗಳಗೋ ಬಸ್ಗಳಗೋ ಟೆಂಪೋಗಳಗೋ ತಗೊಂಡು ಹೋಗೋದ್ರಿಂದ ನಾವೇನು ಬಾಕ್ಸು ಮತ್ತು ಕ್ವಾಲಿಟಿ ಏನು ಮಾಡಲ್ಲ. ಹಣ್ಣು ಬಿಡಿಸಿ ಒಂದು ಕುಚ್ಚು ಒಂದು 20 ಕೆಜಿ 25 ಕೆಜಿದು ಒಂದು ಕುಚ್ಚು ಮಾಡಿ ಅದಕ್ಕೊಂದು 300-400 ರೇಟು ದರ ಇರುತ್ತೆ ಮಾರ್ಕೆಟಲ್ಲಿ, ಅದನ್ನು ಅಲ್ಲಿ ಮಾರಾಟ ಮಾಡ್ಕೊಂಡು ಬರ್ತೀವಿ. ಪ್ರತಿ ದಿವಸ ಈ ಥರ 20-25 ಕೆಜಿ ಎಷ್ಟು ಕುಚ್ಚು ಸಿಗ್ತಾವೆ ನಿಮಗೆ ಬಿಡಿಸಿದಾಗ? ನಮಗೆ ಪ್ರತಿ ದಿವಸ ಒಂದು 10-15 ಕುಚ್ಚುಗಳು ಸಿಗ್ತವೆ. ಈಗ ಒಳ್ಳೆ ರೇಟ್ ಸೀಸನ್ 70-80 ಕೆಜಿ 100 ರೂಪಾಯಿವರೆಗೂ ಹೋಯ್ತು ಸರ್ ಈ ಸರಿ. ಹಂಗಾಗಿ ರೈತರಿಗೆ ಈ ಟೊಮೊಟೊ ಬೆಳೆದಂಥ ಸಂದರ್ಭದೊಳಗೆ ನಮಗೂ ಕೂಡ ಒಂದು ಸ್ವಲ್ಪ ಲಾಭ ಆಯಿತು ಅಂತ ಸರ್. ಈಗ ಅದನ್ನ ಒಂದು ಬಾಕ್ಸ್ ಮಾಡಿ ಕ್ವಾಲಿಟಿ ಮಾಡಿ ಅಂದರೆ ಗ್ರೇಡ್ ಮಾಡಿ ಒಂದು ದೊಡ್ಡ ದೊಡ್ಡ ಮಾರ್ಕೆಟಿಗೆ ಕಳಿಸಿದ್ರೆ ನಿಮ್ಗೆ ಹೆಚ್ಚು ಲಾಭ ಬರುತ್ತೆ. ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಯಾಕೆ ಬೆಳಿಬಾರ್ದು? ಸರ್ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೋದು, ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅಂತ ಪ್ಲಾನ್ ಹಾಕೊಂಡಿರ್ತೀವಿ, ಎಲ್ಲ ಹಣಕಾಸಿನ ನೆರವನ್ನು ಪಡ್ಕೊಂಡಿರ್ತೀವಿ, ಬ್ಯಾಂಕು ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು. ಆವಾಗ ರೇಟ್ ಸಿಕ್ತಂಗೆ ಆಗಿಬಿಟ್ರೆ ದಿಢೀರ್ನೆ ನಾವು ಮುಳುಗೋಗ್ಬಿಡ್ತೀವಿ, ಮತ್ತೆ ಎತ್ತರಿಸ್ಕೊಳಕ್ಕಾಗಲ್ಲ. ಹಾಗಾಗಿ ನಮಗೆ ಎಲ್ಲ ಥರದ ಬೆಳೆಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ, ಒಂದು ಸ್ವಸ್ವಲ್ಪನೇ ಸ್ವಸ್ವಲ್ಪನೇ ಯಾವುದ್ರಾಗೂ ನಾವು ಒಂದ್ರಾಗ ಲಾಸ್ ಆದರೂ ಒಂದ್ರಾಗ ಕೈ ಹಿಡಿಬೇಕು. ಆ ಕಾರಣಕ್ಕಾಗಿ ಒಂದ್ರಾಗ ಬದನೆಕಾಯಿನಾಗೆ ಲಾಸ್ ಆಯ್ತು ಅಂದರೆ ಟೊಮೆಟೋದಾಗ ಬರಬೇಕು, ಟೊಮೆಟೋದಾಗ ಲಾಸ್ ಆದರೆ ಬದನೆಕಾಯಿನೇ ಬರಬೇಕು, ಇಲ್ಲ ಅಂದ್ರೆ ಬೆಂಡೆಕಾಯಿನೇ ಬರಬೇಕು, ಇಲ್ಲಾಂದ್ರೆ ಹೀರೆಕಾಯಿನೇ ಬರಬೇಕು. ಹಾಗಾಗಿ ಎಲ್ಲ ಬೆಳೆಗಳನ್ನು ಕೂಡ ನಾವು ಅಲ್ಲಿ ಬೆಳೀಲಿಕ್ಕೆ ನಾವು ಅನುವು ಮಾಡ್ಕೊಂಡಿವಿ ಸರ್. ಅಂದರೆ ನಮ್ಮ ರೈತರು ಎಲ್ಲ ಮಿಶ್ರ ತರಕಾರಿಗಳು ಬೆಳಿಬೇಕು, ಎಲ್ಲ ಒಂದು 1/4 ಎಕರೆ 1/4 ಎಕರೆಯಲ್ಲಿ ನೀವು ಹೇಳ್ದಂಗೆ ಟೊಮೊಟೊ ಬದನೆಕಾಯಿ ಬೆಂಡೆಕಾಯಿ ಈ ಥರ ಬೆಳೆದಾಗ ಒಂದು ಬೆಳೆ ಲಾಸ್ ಆದರೂ ಇನ್ನೊಂದು ಬೆಳೆ ಕೈ ಹಿಡಿಯುತ್ತೆ ಅಂತೀರ? ಹೌದು ಸರ್, ಹೌದು ಕೈ ಹಿಡಿತೈತಿ. ಜೊತೆಗೆ ನಾವು ಹಸುಗಳು ಮತ್ತು ಕುರಿ ಈ ಥರದ ಮಿಶ್ರ ಉಪಕಸಬುಗಳನ್ನು ಕೂಡ ಅದರ ಜೊತೆಗೆ ಇಟ್ಕೊಳೋದ್ರಿಂದ ನಮಗೇನು ಲಾಸ್ ಅನಿಸಲ್ಲ. ಕೃಷಿ ಈಗ ಒಂದು ಕಡೆ ಕೃಷಿಯಾಗಿ ಲಾಸ್ ಆದರೆ ಒಂದು ಕಡೆ ಕುರಿ ಮರಿಯಾಗಾರ ನಮಗೆ ಆದಾಯ ಸಿಗುತ್ತೆ, ಅಥವಾ ಹಸು ಹಾಲು ಕರೆಯೋದ್ರಿಂದ ಅದರಾಗಾರ ಲಾಭ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ, ಇಲ್ಲಾಂದರೆ ನಾವು ಕೋಳಿ ಸಾಕ್ಯಾಣಿ ಮಾಡ್ಕೊಂತೀವಿ ಅದ್ರಾಗ ಲಾಸ್ ಆಯ್ತಂದ್ರೆ ಇಲ್ಲಿ ಕೋಳಿಗಾರ ಲಾಭ ಬರುತ್ತೆ ಅನ್ನೋ. ಒಟ್ಟು ಮಿಶ್ರ ಬೆಳೆ ಮಾಡೋದ್ರಿಂದ ರೈತರಿಗೆ ಯಾವತ್ತೂ ಕೂಡ ಕೃಷಿ ಲಾಸ್ ಅಲ್ಲವೇ ಅಲ್ಲ, ಲಾಭದಾಯಕನೇ. ಆದರೆ ಇಲ್ಲಿ ಹಿಂದೆಲ್ಲ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಸತ್ಯ ಅದು. ಆದರೆ ಇವತ್ತು ಅವರೆಲ್ಲ ಅನಕ್ಷರಸ್ಥರು, ಅವತ್ತಿನ ಕೃಷಿ ಮಾಡ್ಕೊಳಕ್ಕೆ ಅವತ್ತು ಅವತ್ತಿನ ಸ್ಥಿತಿ ಸರಿ ಇತ್ತು ಅವತ್ತಿನ ಕಾಲಕ್ಕೆ. ಆದರೆ ಇವತ್ತು ಕೃಷಿ ಲಾಭದಾಯಕ ಆಗಬೇಕು ಅಂದರೆ ಅವನು ಎಜುಕೇಷನ್ ಮಾಡೇ ಕೃಷಿಗೆ ಹೋಗ್ಬೇಕು, ಇಲ್ಲ ಅಂತಂದರೆ ಅವನು ಕೃಷಿನಲ್ಲಿ ಕೈ ಸುಟ್ಕೊಂಡು ಇದ್ರ ಸವಾಸ ಬೇಡ ಅಂತೇಳಿ ಭೂಮಿನೆಲ್ಲ ಹಾಳ್ಬಿಟ್ಟು ಬೆಂಗಳೂರು ಕಡೆಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಯಾರೇ ಕೃಷಿ ಮಾಡಬೇಕು ಅಂದರೂ ಕೂಡ ಒಂದು ಸ್ವಲ್ಪ ವಿದ್ಯಾವಂತರು ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೌಶಲ್ಯಗಳನ್ನು ಬಳಸ್ಕೊಂಡು ಕೃಷಿ ಮಾಡಿದರೆ ಮಾತ್ರ ಅದರಲ್ಲಿ ಲಾಭ ತಗೊಳಕ್ಕಾಗುತ್ತೆ, ಮತ್ತು ಮಿಶ್ರ ಬೆಳೆಗಳನ್ನು ಮಾಡ್ಕೊಳೋದ್ರಿಂದ ಲಾಭ ತಗೊಳಕ್ಕಾಗುತ್ತೆ ಅಂತಕ್ಕಂಥದ್ದು. ಕೃಷಿಯನ್ನು ನಾವು ಯಾವ ರೀತಿ ಅಳವಡಿಸ್ಕೊಂತೀವಿ ಅದರ ಮೇಲೆ ನಿರ್ಧಾರ ಆಗುತ್ತೆ ನಮ್ಮ ಆರ್ಥಿಕ ವ್ಯವಸ್ಥೆ, ನಮ್ಮ ಕೌಟುಂಬಿಕ ವ್ಯವಸ್ಥೆ, ನಮ್ಮ ಶಿಕ್ಷಣದ ವ್ಯವಸ್ಥೆ, ನಮ್ಮ ಆರೋಗ್ಯದ ವ್ಯವಸ್ಥೆ ಅಂತಕ್ಕಂಥದ್ದನ್ನು ನಾನು ತಿಳಿಸ್ತೇನೆ ಸರ್. ಅಂದರೆ ರೈತರು ಈ ಥರ ಬರೀ ಏಕ ಬೆಳೆಗಳಿಗೆ ಹೋಗಬಾರ್ದು, 1-5 ಎಕರೆ ಟೊಮೊಟೊ ಹಾಕೋದು, 5 ಎಕರೆ ಈರುಳ್ಳಿ ಹಾಕೋದು, ಈ ಥರ ಮಾಡೋದಕ್ಕಿಂತ ನೀವು ಹೇಳ್ದಂಗೆ ಮಿಶ್ರ ಬೆಳೆಗಳು ಬೆಳಿಬೇಕು, ಸಮಗ್ರ ಕೃಷಿ ಅಂದರೆ ಈ ಉಪಕಸಬುಗಳು ನೀವು ಹೇಳ್ದಂಗೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಎಲ್ಲವನ್ನು ಸ್ವಸ್ವಲ್ಪ ಮಾಡಿದಾಗ ರೈತ ಯಾವುದೇ ಕಾರಣಕ್ಕೂ ನಷ್ಟವನ್ನು ಅನುಭವಿಸೋದಿಲ್ಲ ಅಂತ ಹೇಳ್ತಾರೆ. ಹೌದು ಸರ್, ಹೌದು ಸರ್. ಈಗ ಎಲ್ಲ ಥರದ ಸಮಗ್ರ ಕೃಷಿ ಮಾಡ್ಕೊಳ್ಳೋದ್ರಿಂದ ನಾವು ಯಾವ ನಷ್ಟನೂ ಅನುಭವಿಸೋದಿಲ್ಲ, ಒಳ್ಳೆ ಲಾಭ ಸಿಗುತ್ತೆ, ಒಳ್ಳೆ ಆರ್ಥಿಕ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ನಾನು ತಿಳಿಸ್ತೀನಿ ಸರ್. ಈಗ ನೀವು ಇಷ್ಟು ಚೆನ್ನಾಗಿ ಕೃಷಿ ಮಾಡ್ತಾಯಿದ್ರ, ಈಗ ನೋಡಿದ್ರು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ, ಈ ಕೃಷಿಯಿಂದ ನಾವು ಬೆಳೆದಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಫ್ಯಾಕ್ಟ್ರಿ ಆ ಕಡೆ ಈ ಕಡೆ ಎಲ್ಲ ಹೆಚ್ಚು ಬೆಂಗಳೂರು ಕಡೆ ಮೈಸೂರು ಕಡೆ ಹೋಗೋದು ನೋಡುತ್ತೀವಿ ನಾವು, ಅಂಥ ಯುವಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ? ಈಗ ನಿರುದ್ಯೋಗದಿಂದ ವಲಸೆ ಹೋಗೋದಕ್ಕಿಂತ ನಮ್ಮಲ್ಲೇ ಸ್ಥಳೀಯವಾಗಿರ್ತಕ್ಕಂಥದ್ದನ್ನು ನಾವು ಹೇಗೆ ಬಂಡವಾಳ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಒಂದು ಸ್ವಲ್ಪ ಎಜುಕೇಟೆಡ್ ಆಗಿರೋ ಹುಡುಗರು ಅನಾಧಾರಣೆ ಮಾಡಿದೆ, ಅಸಡ್ಡೆ ಮಾಡಿದೆ. ಏ ಯಾರು ಮಾಡ್ತಾರೆ ಬಿಡಪ್ಪ, ನಾನು ಯಾಕೆ ಕಷ್ಟಪಡಬೇಕು, ನಮ್ಮಪ್ಪ ನಮ್ಮಮ್ಮರು ಕೆಲಸ ಮಾಡ್ತಾರೆ, ನಾವು ತಿಂದ್ಕೊಂಡು ಉಂಡ್ಕೊಂಡು ಕಾಲ ಕಳಿಬೋದು, ಇದು ಬೇಡ, ಇದು ಒಳ್ಳೆಯದಲ್ಲ. ಯಾಕೆಂದರೆ ತಂದೆ ತಾಯಿಗಳೇ ಎಲ್ಲಿವರೆಗೂ ಇರ್ತಾರೆ? ಅವರು ಹೋಗ್ತಾರೆ, ಅವರ ಕೃಷಿ ಬದುಕನ್ನು ನಾವು ಅಳವಡಿಸ್ಕೋಬೇಕು. ನಾವು ಬೇರೆ ಎಲ್ಲೋ ಕಡೆ ಹೋಗಿ ನಮ್ಮ ವಯಸ್ಸಾದ ಕಾಲದಾಗೆ ನಮ್ಮ ಮಕ್ಕಳು ಬೇರೆ ದಾರಿಗಳನ್ನು ಹಿಡಿಯೋದು, ಈ ಥರದ್ದು ನಮ್ಮ ಇಡೀ ನಮ್ಮ ಸಂಪ್ರದಾಯ ನಮ್ಮ ವ್ಯವಸ್ಥೆಗಳನ್ನು ಏನು ಕಟ್ಕೊಂಬಂದಿದ್ವಿ ಅವೆಲ್ಲ ನಾಶ ಆಗ್ತವೆ. ಕೃಷಿ ಬದುಕಿದೆಯಲ್ಲ, ಅದು ಪಾರಂಪರಿಕವಾಗಿ ಒಂದು ಜೀವಂತವಾಗಿ ಕಟ್ಕೊಂಡು ಬಂದ್ರೆ ಅಂತ ಬದುಕು. ಹಾಗಾಗಿ ಕೃಷಿಯನ್ನು ನಾವು ಅಳವಡಿಸ್ಕೊಂಡ್ರೆ ಅದರಿಂದ ಸಾಕಷ್ಟು ಲಾಭಗಳನ್ನು ಪಡ್ಕೋಬೇಕು. ಯಾರು ಕೂಡ ವಲಸೆಯನ್ನು ಹೋಗೋ ಅಂಥವ್ರು ಹೋಗಬಾರ್ದು. ಈಗ ಜಮೀನಿರಲಿ ಜಮೀನಿಲ್ಲದೇ ಇರಲಿ, ಜಮೀನಿರೋರು ಕೃಷಿ ಮಾಡ್ಕೊಂತಾರೆ. ಜಮೀನಿಲ್ಲದೇ ಇರತಕ್ಕಂಥವ್ರು ಊರಿನಲ್ಲಿ ಅನೇಕ ಕಸುಬುಗಳಿದ್ದಾವೆ. ಅವ್ರೇನು ಕೋಳಿ ಸಾಕಾಣಿಕೆ ಇದೆ, ಅವ್ರಿಗೇನು ಜಮೀನೇ ಬೇಕಾಗಿಲ್ಲ. ಆಮೇಲೆ ಕುರಿ ಸಾಕಾಣಿಕೆ ಇದೆ, ಅವ್ರಿಗೇನು ಜಮೀನೇ ಬೇಕಾಗಿಲ್ಲ. ಎಲ್ಲ ಗೋಮಾಳಿರುತ್ತೆ ಅಥವಾ ಜಾಗ ಇರುತ್ತೆ ಅಲ್ಲಿ ಮೇಯಿಸ್ಕೋಬೋದು. ಹಸು ಸಾಕಾಣಿಕೆ ಇದೆ, ಉಪಕಸುಬುಗಳಿದ್ದಾವೆ ಬೇಕಾದಷ್ಟು. ಟೈಲರಿಂಗ್ ಇದೆ ಅಥವಾ ಬುಟ್ಟಿ ಎಣೆಯೋದಿದೆ, ಕಮ್ಮಾರಿಕೆ ಇದೆ, ಚಮ್ಮಾರಿಕೆ ಇದೆ, ನಮ್ಮ ಉಪಕಸುಬುಗಳು ಬೇಕಾದಷ್ಟು ಇದ್ದಾವೆ. ಗಾಂಧಿ ಕಂಡಂಥ ಒಂದು ದೊಡ್ಡ ಕನಸು ನಮ್ಮ ಗ್ರಾಮೀಣ ಗುಡಿ ಕೈಗಾರಿಕೆಗಳಾದಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗಾಗಿ ನಮ್ಮ ಕಸುಬುಗಳನ್ನು ನಾವೇ ಕೈಬಿಟ್ಟು ಬೇರೆ ಯಾರೋ ಒಂದು ನಮಗೆ ಉದ್ಯೋಗ ಸೃಷ್ಟಿ ಮಾಡಿ ಕೊಡ್ತಾರೆ ಅಂತಂದರೆ ನಮ್ಮ ವಿನಾಶವನ್ನು ನಾವು ಮಾಡ್ಕೊಂಡಂಗಾಗುತ್ತೆ. ನಮ್ಮ ಕಸುಬುಗಳಿಗೆ ನಾವು ಅವನ್ನು ಉಳಿಸ್ಕೊಂಡಾಗ ಅವು ನಮ್ಮನ್ನು ಉಳಿಸ್ತವೆ ಅಂತಕ್ಕಂಥದ್ದು. ಈಗ ಇಂದಿನ ಹಳೆ ಪದ್ಧತಿ ಎಲ್ಲ ಕಸುಬುಗಳಿದ್ದಾವೆ, ಆ ಕಸುಬುಗಳನ್ನು ಇವತ್ತು ನಾವು ಮಾಡ್ಕೊಂಡು ಬಂದರೆ ಅದರ ಲಾಭ ಇಲ್ಲ ಅಂತ ಕೈಬಿಡಬಾರ್ದು. ಇವತ್ತಿನ ಆಧುನಿಕವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇಂಡಸ್ಟ್ರಿಯಲ್ ಆಫೀಸ್ಗಳು ಇದ್ದಾವೆ, ಅದರಲ್ಲಿ ಕೌಶಲ್ಯ ತರಬೇತಿಗಳು ಅಂತ ಬರ್ತವೆ. ಆ ತರಬೇತಿಗಳ ಮೂಲಕ ಪಡ್ಕೊಂಡು ಇಲ್ಲೇ ನಮ್ಮ ಮನೆ ಮುಂದೆ ಯಾಕೆ ನಾವು ಲಾಭ ಮಾಡ್ಕೋಬಾರ್ದು, ಆದಾಯ ಮಾಡ್ಕೋಬಾರ್ದು, ಎಲ್ಲೋ ದುಡಿಯೋಕ್ಕೆ ಯಾಕೆ ಹೋಗ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಇದು ವಲಸೆ ಹೋಗುವಂಥ ಯುವಕ ಯುವತಿಯರಿಗೆ ಖಂಡಿತ ಅದು ಒಳ್ಳೆಯದಲ್ಲ. ಮತ್ತು ಅಲ್ಲಿಂದ ಬಂದಮೇಲೆ ಅವರು ಮತ್ತು ಊರಿನಾಗ ಒಳ್ಳೆಯ ವಾತಾವರಣನೂ ಕೂಡ ಮಾಡಲ್ಲ. ಅಲ್ಲಿನ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಇಲ್ಲಿ ತಂದುಬಿಟ್ಟು ಮತ್ತೆ ನಮ್ಮ ಹಳ್ಳಿನೆಲ್ಲ ಗಬೆ ಬರೆಸ್ತಾರೆ. ಹಾಗಾಗಿ ಯಾರು ವಲಸೆ ಹೋಗುವಂಥ ಜನ ಐತೆ ಅವ್ರು ಹೋಗಬಾರ್ದು. ಇಲ್ಲೇ ಇದ್ದು ಇಲ್ಲೇ ಲಾಭದಾಯಕವಾಗುವಂಥ ಯಾವುದೇ ಉದ್ಯೋಗ ಮಾಡಲಿಕ್ಕೆ ನಾನು ನನ್ನ ಮಾತುಗಳಲ್ಲಿ ಹೇಳ್ಕೊಡ್ತೀನಿ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟಾಯ್ತಾ ನಿಮಗೆ? ಖಂಡಿತ ಖಂಡಿತ ಸರ್, ಭಾಳ ನೆಮ್ಮದಿಯಾಗಿ. ಈಗ ಲಾಸ್ ಆದರೂ ಪರವಾಗಿಲ್ಲ, ಒಟ್ಟು ತಿನ್ನಕ್ಕೆ ಉಣ್ಣಕ್ಕೇನು ಕೊರತಿಲ್ಲ, ಒಟ್ಟು ನೆಮ್ಮದಿಯಾಗಿ ನಮಗೆ ಆಹಾರ ಸಿಗ್ತೈತೆ. ದುಡ್ಡು ಸಿಗದೇ ಇರಬಹುದು ಬಟ್ ಆಹಾರ ಸಿಗ್ತೈತೆ, ಆರೋಗ್ಯ ಸರಿ ಐತೆ, ಸಕಾಲಕ್ಕೆ ನಾವು ಏನು ನಮ್ಮ ಸ್ಥಿತಿ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ನಮಗೆ ಫೋನು ಸಂಪರ್ಕ ಇದೆ, ಮಾಡ್ಬೋದು. ವಸ್ತುದಲ್ಲಿ ಸಿಗ್ತೀವಿ, ಸಂಪರ್ಕ ಮಾಡ್ಬೋದು. ನಿಮ್ಮ ಫೋನ್ ನಂಬರ್ ಹೇಳ್ರಿ. 9900336529. ಇದು ಪೀಲಾಪುರದ ಕೃಷಿಕರಾದ ಆರ್ ಕಂಠೇಶ್ ಅವರ ಮೊಬೈಲ್ ಸಂಖ್ಯೆ 9900336529. ಬಹಳ ಸಂತೋಷ ಕಂಠೇಶ್ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಬದುಕಿನ ಅನುಭವಗಳು ಕುರಿತು ಹೊಸದುರ್ಗ ತಾಲೂಕು ಪಿಲಾಪುರ ಗ್ರಾಮದ ಕೃಷಿಕ ಆರ್ ಕಂಠೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎ ಜಗದೀಶ್ ಗೋಪನಹಳ್ಳಿ. ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಟ ಇದ್ದೆ ಅಶೋಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು ಎರಡನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕ್ಕೂ ಸಹಾಯ ಮಾಡ್ತೀನಿ. ಅಶೋಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ, ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ,